ಈ ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಾರಕ್ಕೆ ಬರ್ತಾ ಇದ್ದಾವೆ. ಇವು ಯಾಕಾಗಿ ಪ್ರಚಾರಕ್ಕೆ ಬರ್ತಾ ಇದ್ದಾವೆ? ಏಕೆಂದರೆ ವಿಶ್ವಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಮಹಾಮಂಡಳಿಯು ಈ ವರ್ಷವನ್ನು, ಪ್ರಸ್ತುತ ವರ್ಷ ಅಂದರೆ 2023 ಸಿರಿಧಾನ್ಯಗಳ ವರ್ಷ ಅಂತ ಮಾಡ್ತಿದ್ದಾರೆ. ಅದನ್ನೇ ನಮ್ಮ ಭಾರತ ಸರ್ಕಾರವು ಸಿರಿಧಾನ್ಯಗಳ ಅಭಿವೃದ್ಧಿ ನಿರ್ದೇಶನಾಲಯದಿಂದ ಆರೋಗ್ಯವಂತ ಭಾರತಕ್ಕಾಗಿ ಸಿರಿಧಾನ್ಯಗಳನ್ನು ಬೆಳೆಯಿರಿ ಎಂಬ ಘೋಷವಾಕ್ಯದಿಂದ ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನು ಜನರಲ್ಲಿ ಬಿತ್ತಲು ಈ ವರ್ಷವನ್ನು 2023 ಸಿರಿಧಾನ್ಯಗಳ ವರ್ಷ ಅಂತ ಮಾಡುತ್ತಾರೆ. ಯಾಕೆಂದರೆ ಸಿರಿಧಾನ್ಯಗಳು ಕಿರುಧಾನ್ಯಗಳಾಗಿದ್ದರೂ ಇವುಗಳು ಪೋಷಕಾಂಶಗಳಲ್ಲಿ ಹಿರಿದಾಗಿವೆ. ಕಾರಣ, ರಾಗಿಯನ್ನು ನೀವು ಕೇಳಿರ್ಬೋದು, ಒಂದು ನಾಣ್ಣುಡಿದೆ, ರಾಗಿ ತಿಂಬುವನು ನಿರೋಗಿಯಾಗುವನು, ಜೋಳ ತಿಂಬುವನು ತೋಳದಂತಾಗುವನು, ಸಜ್ಜೆ ತಿಂದವನು ಹೆಜ್ಜೆ ಹಾಕುವನು, ಬರಗು ತಿಂದವನು ಬರಗಾಲದಲ್ಲಿಯೂ ಬದುಕುವನು ಎಂಬ ಮಾತಿನಂತೆ ಈ ತೃಣಧಾನ್ಯಗಳು ಎಷ್ಟು ಪ್ರಾಮುಖ್ಯವಾಗಿವೆ ಎಂದರೆ ಈ ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಪ್ರೋಟೀನ್ ಮತ್ತು ಖನಿಜಾಂಶಗಳನ್ನು ಹೆಚ್ಚಾಗಿ ಹೊಂದಿವೆ. ಮತ್ತು ಇವುಗಳನ್ನು ಬೆಳೆಯಲು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರದ ಅವಶ್ಯಕತೆಯೂ ಕಡಿಮೆ ಇದೆ. ಮತ್ತು ಇವುಗಳು ಸಾವಯವ ಕೃಷಿಗೆ ಹೊಂದಿಕೊಳ್ಳುತ್ತವೆ. ಮತ್ತು ಇವುಗಳಲ್ಲಿ ರಾಗಿಯಲ್ಲಿ ಅಂದರೆ ರಾಗಿಯನ್ನು ನೀವು ಮಕ್ಕಳಿಗೆ ರಾಗಿ ಹಾಲು ಅಂತ ಕೊಡ್ತೀರಾ, ರಾಗಿ ಮುದ್ದೆ ಅಂತ ಕೊಡ್ತೀರಾ, ರಾಗಿ ಗಂಜಿ ಅಂತ ಕೊಡ್ತೀರಾ? ಕಾರಣ, ರಾಗಿಯಲ್ಲಿ ಸುಣ್ಣದ ಅಂಶ ಅಂದರೆ 344 ಮಿಲಿಗ್ರಾಂ ಪ್ರತಿ 100 ಗ್ರಾಮಿಗೆ ನಿಮಗೆ ರಾಗಿಯಲ್ಲಿ ಅಷ್ಟು ಸುಣ್ಣ ಅಂಶವನ್ನು ಕೊಡುತ್ತಿದ್ದು, ಈ ಸುಣ್ಣದ ಅಂಶವು ಮಾನವನ ದೇಹಕ್ಕೆ ಮೂಳೆಗಳ ಗಟ್ಟಿಯಾಗಲು, ಅಂದರೆ ಇಂದು ಮಾನವನಲ್ಲಿ ಮೂಳೆಗಳ ಸವಕಳಿ ಹೆಚ್ಚಾಗಿ ಕಂಡುಬರುತ್ತಿದೆ. ಈ ರಾಗಿಯಲ್ಲಿ ಸುಣ್ಣದ ಅಂಶವನ್ನು ಹೆಚ್ಚಾಗಿದ್ದು ಇದು ನಮ್ಮ ದೇಹದಲ್ಲಿರುವ ಮೂಳೆಗಳಿಗೆ ಶಕ್ತಿಯನ್ನು ನೀಡಲು ಕೊಡುತ್ತದೆ. ಅಷ್ಟೇ ಅಲ್ಲದೆ ನವಣೆಯಲ್ಲಿ ಮತ್ತು ಊದಲಿನಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು, ಹಾರಕದಲ್ಲಿ ಖನಿಜಾಂಶ ಹೆಚ್ಚಾಗಿದ್ದು, ಅದೇ ರೀತಿ ಎಲ್ಲ ಸಿರಿಧಾನ್ಯಗಳಿಗೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಇದರಲ್ಲಿ ಸಸಾರಜನಕದ ಪ್ರಮಾಣವು ಸಿರಿಧಾನ್ಯಗಳಲ್ಲಿ ಇತರೆ ಧಾನ್ಯಗಳಿಗಿಂತ ಹೆಚ್ಚಾಗಿ ಹೊಂದಿರುವುದರಿಂದ ಇದು ದೇಹದಲ್ಲಿ ಚಯಾಪಚಯ ಕ್ರಿಯೆಗಳನ್ನು ಹೆಚ್ಚಾಗಿ ಮಾಡಿ ಇಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡುತ್ತದೆ. ಒಂದು ಮಾತು ಏನಂದರೆ, ಹಿಂದಿನ ಕಾಲದಲ್ಲಿ ಅವತ್ತು ಆಹಾರವೇ ಔಷಧವಾಗಿತ್ತು, ಇಂದು ಔಷಧನೇ ಆಹಾರ ಆಗ್ತಿದೆ. ಅದಕ್ಕಾಗಿ ಆಹಾರವನ್ನು ನಾವು ಔಷಧವಾಗಿ ತಗೊಳ್ಳೋಣ, ಔಷಧವನ್ನೇ ಆಹಾರವಾಗಿ ತೆಗೆದುಕೊಳ್ಳುವುದು ಬೇಡ ಅಂತ ಈ ಒಂದು ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಲು ಈ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಮಾಡುತ್ತಿದ್ದಾರೆ. ಈಗ ಇದರಲ್ಲಿ ಮುಖ್ಯವಾಗಿ ರಾಗಿ ಮತ್ತು ಸಜ್ಜೆ ನವಣೆ ಇವುಗಳನ್ನು ಬಿಟ್ಟರೆ ಉಳಿದದ್ದನ್ನು ಬೆಳೆಸಿದ್ದು ನಾವು ಕಾಣುವುದಿಲ್ಲ, ಹೆಚ್ಚಾಗಿ ಬೆಳೆಸಿದ್ದನ್ನು ನಾವು ಹೆಚ್ಚಾಗಿ ಕೇಳುವುದಿಲ್ಲ. ಇವುಗಳನ್ನು ಬೆಳೆಸಲಿಕ್ಕೆ ಆಗ್ತದಾ ನಮ್ಮಲ್ಲಿ? ಹೌದು, ಯಾಕಂದರೆ ಇವುಗಳ ಒಂದು ಗುಣಲಕ್ಷಣಗಳು ಏನಿದ್ದಾವೆ ಅಂದರೆ ಸಿರಿಧಾನ್ಯಗಳು ಊದಲು, ಬರಗು, ಹಾರಕ ಮತ್ತು ಕೊರಲೆ, ಸಾಮೆ, ಜೋಳ, ಸಜ್ಜೆ ಇವುಗಳು ಎಲ್ಲ ಒಂದು ಪ್ರದೇಶಕ್ಕೂ ಹೊಂದಿಕೊಳ್ಳುತ್ತವೆ. ಇವುಗಳು ಬೆಳೆಯಲು ಕಡಿಮೆ ಅವಧಿಯಲ್ಲಿ ಶುಷ್ಕ ವಾತಾವರಣವಿದ್ದರೂ ಕೂಡ ಬೆಳೆಯುತ್ತವೆ. ಮತ್ತು ಇವುಗಳಿಗೆ ಬರ ನಿರೋಧಕ ಶಕ್ತಿಯನ್ನು ಹೊಂದಿರೋದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿಯೂ ಕೂಡ ಬೆಳೆಯುತ್ತಾರೆ. ಆದರೆ ಇಂದು ಏನಾಗ್ತಿದೆ ಅಂದರೆ, ರೈತರಲ್ಲಿ ತಮ್ಮ ಮನೆಗೆ ಕೃಷಿಯನ್ನು ಲಾಭದಾಯಕ ಮಾಡಬೇಕಂದರೆ ನೀರಾವರಿಯನ್ನು ಉಪಯೋಗಿಸುತ್ತಿದ್ದಾರೆ. ನೀರಾವರಿಯನ್ನು ಉಪಯೋಗಿಸುವುದರಿಂದ ಸಿರಿಧಾನ್ಯಗಳನ್ನು ಬೆಳೆಯದೆ ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಅತಿ ಹೆಚ್ಚು ಹಣ ಬರುವಂತಹ ಲಾಭದಾಯಕ ಅಂತ ಬೆಳೆಗಳನ್ನು ಬೆಳೆಯಲು ಜನರು ಹೋಗುತ್ತಿದ್ದಾರೆ. ಅದಲ್ಲದೆ ಈಗ ಇದರ ಒಂದು ಯಾವುದೇ ಒಂದು ಬೆಳೆಗೆ ನಮಗೆ ಮಾರುಕಟ್ಟೆಯ ಬೆಲೆ ಪ್ರಮುಖವಾಗಿ ಬೇಕಾಗುತ್ತದೆ ರೈತರಿಗೆ ಕೂಡ. ಆದರೆ ಸಿರಿಧಾನ್ಯಗಳಿಗೆ ತಕ್ಕಂತಹ ಅಂದರೆ ಅವುಗಳ ಪೋಷಕಾಂಶಗಳಿಗೆ ತಕ್ಕಂತಹ ಬೆಲೆ ಸಿಗುತ್ತಿಲ್ಲ. ಆದ್ದರಿಂದ ರೈತರು ಕೂಡ ಇದನ್ನು ಬೆಳೆಯಲು ಹಿಂದೇಟಾಕುತ್ತಾರೆ. ಅದಲ್ಲದೆ ಬದಲಾಗುತ್ತಿರುವ ಆಹಾರದ ಅಭ್ಯಾಸ, ಜನರಲ್ಲಿ ಒಂದು ನಮ್ಮದು ಆಹಾರ ಪದ್ಧತಿ ಏನಾಗುತ್ತಿದೆ, ಹಿಂದಿನ ಕಾಲದಲ್ಲಿ ನವಣೆಯಿಂದ ಅಕ್ಕಿಯನ್ನು ಮಾಡುತ್ತಿದ್ದರು, ಇಂದು ಅಕ್ಕಿಯಲ್ಲೇ ಅಕ್ಕಿ ಅಂದರೆ ಅದನ್ನು ಉಪಯೋಗಿಸಿದ್ದಾರೆ, ನವಣೆಯನ್ನು ಮರೆತು ಬಿಟ್ಟರು. ಅದೇ ರೀತಿ ಜೋಳದ ರೊಟ್ಟಿಯನ್ನು ಬಿಟ್ಟು ಈಗ ಗೋಧಿಯ ಚಪಾತಿಗೆ ಹೊಂದುತ್ತಿದ್ದಾರೆ. ಅದೇ ರೀತಿ ಆಹಾರ ಪದ್ಧತಿಯಲ್ಲಿ ಬದಲಾಗುವುದರಿಂದ ಇವುಗಳನ್ನು ಕೇಳಿರಮೆ ಅಂತ ಮಾಡಿ, ಯಾಕಂದರೆ ರಾಗಿಯ ಬಣ್ಣ ಕಪ್ಪು ಆಗಿರೋದ್ರಿಂದ ಕಪ್ಪನ್ನು ಮುದ್ದೆಯನ್ನು ತಿನ್ನಲು ಯಾರು ಬಯಸುತ್ತಿಲ್ಲ. ಅದೇ ರಾಗಿಯನ್ನು ಬಿಟ್ಟು ಈಗ ಪಿಜ್ಜಾ ಅವಕ್ಕೆಲ್ಲ ಹೊಂದಿಕೊಳ್ಳೋದ್ರಿಂದ ಅವಕ್ಕೆ ಬೇಕಾದಂಥ ಬೆಳೆಗಳ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಅವುಗಳನ್ನು ರೈತರು ಬೆಳೆಯುತ್ತಿದ್ದಾರೆ. ಇವುಗಳ ಬೇಡಿಕೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಇವುಗಳನ್ನು ಬೆಳೆಯುವುದನ್ನು ಕಡಿಮೆ ಅಂತ ಹೇಳ್ಬೋದು. ಇದನ್ನು ಎಲ್ಲ ಕಡೆ ಕೂಡ ಬೆಳೆಸಬಹುದು ಅಂತ ಹೇಳಿದ್ರಿ, ಈಗ ನಮ್ಮ ಕರಾವಳಿ ಪ್ರದೇಶದಲ್ಲೂ ಕೂಡ ಇದನ್ನು ಬೆಳೆಸಬಹುದು ಹೇಗೆ? ಹೌದು, ಬೆಳೆಸಬಹುದು. ಯಾಕಂದ್ರೆ ಇದಕ್ಕೆ ಶುಷ್ಕ ವಾತಾವರಣವನ್ನು ಹೊಂದಿಕೊಳ್ಳೋದ್ರಿಂದ ಈ ಒಂದು ಶುಷ್ಕ ವಾತಾವರಣದಲ್ಲಿ ಕೂಡ ಇದು ಬೆಳೆಯುತ್ತದೆ. ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಇದರಲ್ಲಿ ಇದೆ ಅಂತ ಹೇಳಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಏನು ಗೋಧಿ ಅಥವಾ ಅಕ್ಕಿ ಇಂತಹ ಇದಕ್ಕೆ ಜನರು ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರು. ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಏನಾದರೂ ಕಾರ್ಯಕ್ರಮಗಳು ನಡೀತಾ ಇದ್ದವಾ? ಅದಕ್ಕಾಗಿ ಈ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಎಂದು ಮಾಡುತ್ತಿದ್ದಾರೆ. ಪ್ರತಿಯೊಂದು ಯೂನಿವರ್ಸಿಟಿಯಿಂದ ಅಥವಾ ಸರ್ಕಾರದಿಂದ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಒಂದು ಶಿಬಿರವನ್ನು ಮಾಡುತ್ತಾರೆ. ಮತ್ತೆ ಇದಕ್ಕಾಗಿ ಕೃಷಿ ಮೇಳದಲ್ಲಿ ಸಿರಿಧಾನ್ಯಗಳ ಬಗ್ಗೆ, ಇದರಿಂದ ಏನೋ ತಯಾರು ಮಾಡುವಂತಹ ತಿಂಡಿ ತಿನಿಸುಗಳ ಬಗ್ಗೆ, ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಇದರಿಂದ ಯಾವ್ಯಾವ ತರಹದ ತಿಂಡಿ ತಿನಿಸುಗಳನ್ನು ಮಾಡಬಹುದು ಅನ್ನುವಂಥದ್ದು ಹೇಳ್ಬೋದಾ? ಹೌದು, ಹೇಳ್ಬೋದು. ರಾಗಿಯಿಂದ ನಿಮ್ಗೆ ಮೊದಲೇ ಗೊತ್ತಾಗಿದೆ, ಇವಾಗ ಹೊಂದಿಕೊಳ್ಳುವಂತ ಪರಿಸ್ಥಿತಿಗೆ ರಾಗಿಯಲ್ಲಿ ಬಿಸ್ಕೆಟ್ಗಳನ್ನು ಕೂಡ ಮಾಡುತ್ತಿದ್ದಾರೆ. ರಾಗಿಯನ್ನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ರಾಗಿಯನ್ನ ಏನು ರಾಗಿ ಗಂಜಿ ಮಾಡುವುದಾಗಲಿ, ನವಣೆಯಲ್ಲಿ ನವಣೆಯಿಂದ ಅಕ್ಕಿ ಮಾಡುವುದಾಗಲಿ, ನವಣೆಯಿಂದ ಸ್ವೀಟ್ಸ್ಗಳನ್ನು ಮಾಡುವುದಾಗಲಿ, ನವಣೆ ಉಂಡೆಗಳು, ಮತ್ತೆ ಈ ಸಜ್ಜೆಯಿಂದ ರೊಟ್ಟಿ ಮಾಡುವುದಾಗಲಿ, ಜೋಳದಿಂದ ರೊಟ್ಟೆ, ಇವುಗಳಲ್ಲದೆ ಇವುಗಳಲ್ಲಿ ಕೂಡ ಮುದ್ದೆ. ಯಾಕಂದ್ರೆ ಜನರಲ್ಲಿ ಅಂದ್ರೆ ವಯಸ್ಸಾದವರಲ್ಲಿ ಜೀರ್ಣಕೊಳಿಸುವ ಶಕ್ತಿ ಕಡಿಮೆ ಇರೋದ್ರಿಂದ ಅವರಿಗಾಗಿ ಗಂಜಿ ಮಾಡುವುದಾಗಲಿ, ಮತ್ತೆ ನವಣೆ ಹಾರಕ ಇವುಗಳಿಂದ ಅಕ್ಕಿ ಮಾಡಿ ಇದರ ಒಂದು ಅನ್ನ ಮಾಡುವಂಥದ್ದು, ಇವುಗಳಲ್ಲಿ ಸ್ವೀಟ್ಸ್ ಸಿಹಿ ತಿನಿಸುಗಳನ್ನ ತಯಾರು ಮಾಡುವಂಥದ್ದನ್ನ ಮಾಡುತ್ತಿದ್ದಾರೆ. ಈ ಸಿರಿಧಾನ್ಯಗಳ ಪ್ರಚಾರ ಇತ್ತೀಚೆಗೆ ಮಾಡ್ತಾ ಇರೋದ್ರಿಂದ ಜನರು ಇದರ ಕಡೆಗೆ ಒಲವನ್ನ ತೋರಿಸ್ತಾರೆ ಅಂತ ಹೇಳಿ ನಿಮ್ಗೆ ಅನಿಸ್ತದೆ ಹೇಗೆ? ಹೌದು, ಯಾಕಂದ್ರೆ ಜನರು ಯಾವಾಗಲೂ ಇಷ್ಟಪಡುವುದು ಆರೋಗ್ಯವನ್ನೇ. ಆರೋಗ್ಯಕ್ಕೆ ಇದರಿಂದ ಮಹತ್ವ ಸಿಗುತ್ತೆ ಎನ್ನುವುದಾದರೆ ಜನರು ಖಂಡಿತವಾಗಿಯೂ ಇವುಗಳನ್ನು ಒಪ್ಪಿಕೊಂಡು ಇವನ್ನ ಬೆಳೆಸಿ ಅಂದರೆ ರೈತರಿಗೆ ಒಂದು ಬೇಡಿಕೆಯನ್ನು ಇಟ್ಟರೆ ರೈತರು ಖಂಡಿತವಾಗಿ ಬೆಳೆಯುತ್ತಾರೆ. ಅದಲ್ಲದೆ ಈ ಒಂದು ಸಿರಿಧಾನ್ಯಗಳಿಗೂ ಕೂಡ ನಿಗದಿತ ಬೆಲೆಯನ್ನು ಕೂಡ ಸರ್ಕಾರವು ಮಾಡುತ್ತದೆ. ಅದಲ್ಲದೆ ಇವುಗಳನ್ನು ಸಾವಯವ ಕೃಷಿಯಲ್ಲಿ ಬೆಳೆಯೋದ್ರಿಂದ ಆರ್ಗ್ಯಾನಿಕ್ ಸಿರಿಧಾನ್ಯಗಳು ಅಂತ ಇವುಗಳಿಗೆ ಉತ್ತಮ ಮಾರುಕಟ್ಟೆಯು ಸಿಕ್ಕರೆ ಇದಕ್ಕೆ ತುಂಬಾ ಬೇಡಿಕೆಯಾಗಿ ಜನರಿಗೆ ಒಂದು ಒಳ್ಳೆಯ ಪ್ರಾಮುಖ್ಯತೆಯ ಬಗ್ಗೆ ಅರಿವಾಗುತ್ತದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಪ್ರಚಾರಕ್ಕೆ ಬಂದ ಕೂಡಲೇ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಿಕ್ಕಾಗಿ ಮತ್ತೆ ಇದನ್ನು ಸಾವಯವದಿಂದ ರಾಸಾಯನಿಕಗಳನ್ನು ಹಾಕಿ ಬೆಳೆಸುವಂಥ ಪ್ರವೃತ್ತಿ ಬೇರೆ ಬೇರೆ ಬೆಳೆಗಳಲ್ಲೆಲ್ಲ ಮೊದಲಿಂದಲೂ ಕಂಡು ಬಂದಿದೆ. ಆದ್ದರಿಂದ ಈ ಸಿರಿಧಾನ್ಯಗಳನ್ನು ಬೆಳೆಸ್ಬೋದು, ಇದಕ್ಕೆ ಉತ್ತಮ ಬೆಲೆ ಇದೆ ಅಂತ ಹೇಳಿದರೆ ಮತ್ತೆ ಇದನ್ನು ರಾಸಾಯನಿಕಗಳನ್ನು ಹಾಕಿ ಬೆಳೆಸುವಂಥ ಒಂದು ಪ್ರವೃತ್ತಿ ಬಂದು ಇದರಲ್ಲೂ ಕೂಡ ಪೋಷಕಾಂಶಗಳ ನಷ್ಟ, ಇಂಥದ್ದು ಕಷ್ಟ, ಇಂಥದ್ದೆಲ್ಲ ಉಂಟಾಗ್ಲಿಕ್ಕಿಲ್ವ ಹೇಗೆ? ಅಂದ್ರೆ ಪೂರ್ತಿ ಸಾವಯವವನ್ನ ತೆಗೆದು ಹಾಕಿ ಕೇವಲ ರಾಸಾಯನಿಕಗಳ ಬೆಳೆದರೆ ಆಗಬಹುದು, ಆದರೆ ಈ ಒಂದು ಸಿರಿಧಾನ್ಯಗಳಿಗೆ ಪೋಷಕಾಂಶಗಳ ಅವಶ್ಯಕತೆ ಅಂದ್ರೆ ತುಂಬಾ ಕಡಿಮೆ. ಅಂದ್ರೆ ಭತ್ತ ಮತ್ತು ಗೋಧಿ ಬೇರೆ ಏನು ವಾಣಿಜ್ಯ ಬೆಳೆಗಳಿಗೆ ಹೋಲಿಸಿದರೆ ಇವುಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇದೆ. ಆದ್ದರಿಂದ ರೈತರಿಗೆ ಸಾವಯವದಲ್ಲಿ ಬೆಳೆಯೋದ್ರಿಂದ ಸಾವಯವ ಬೆಳೆಗಳಿಗೆ ಬೆಲೆಯನ್ನು ನಾವು ಜಾಸ್ತಿ ಕೊಡುತ್ತೇವೆ, ಆರೋಗ್ಯದ ಬಗ್ಗೆ ಗಮನವಿಟ್ಟು ಬೆಳೆಯಿರಿ ಅಂತ ಹೇಳಿದರೆ ಇದರಲ್ಲಿ ಒಂದು ಸಾಧಿಸಬಹುದು. ನಿಮ್ಮ ಈ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಈ ಸಿರಿಧಾನ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಕೈಗೊಂಡಿದೆ? ಸದ್ಯದಲ್ಲಿ ಏನು ಇನ್ನು ಕ್ರಮ ಕೈಗೊಂಡಿಲ್ಲ, ಯಾಕಂದ್ರೆ ಈ ವರ್ಷ ಇದು ಆಗಿರೋದ್ರಿಂದ ಸರ್ಕಾರವು ಏನಾದರೂ ಈ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಇದನ್ನು ಬೆಳೆಯಲು ಏನಾದರೂ ಪ್ರಚೋದನೆ ಕೊಟ್ಟರೆ ಖಂಡಿತವಾಗಿಯೂ ಬೆಳೆಯುತ್ತಾರೆ. ಒಳ್ಳೆಯದು ಅಶ್ವಿನಿ ಪಾಟೀಲ್ ಅವರೇ, ಸಿರಿಧಾನ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಸಿರಿಧಾನ್ಯ ಬೆಳೆಗಳ ಮಹತ್ವ ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಅಶ್ವಿನಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ, ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು. ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ನಗರ ಹಸಿರೀಕರಣ ಕುರಿತು ಮಾಧವ ಉಳ್ಳಾಲ ಅವರೊಂದಿಗೆ ಸಂದರ್ಶನ.

ಕೇಳುಗರೆ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ.